ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ಸೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 6666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವಯಸ್ಸು ಬಸವರಾಜ್ ಅವರೇ? ಸರ್ ನಮಗೆ ಈಗ 32 ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ ಸರ್? ಎಂಎ. ಎಂಎ ಯಾವುದ್ರಲ್ಲಿ? ಪೊಲಿಟಿಕಲ್ ಸೈನ್ಸ್ ಸರ್. ಎಲ್ಲಿ ಓದಿದ್ರಿ? ಮಾನಸ ಗಂಗೋತ್ರಿ ಮೈಸೂರು. ಓಕೆ. ಬಸವರಾಜ್ ಅವರೇ ತಮ್ಮ ಹುಟ್ಟೂರು ಯಾವುದು? ಸರ್ ಚಲ್ಲಾಪುರ, ಅರ್ತಿಕೆರೆ ತಾಲೂಕು, ಆತನ ಡಿಸ್ಟ್ರಿಕ್ಟ್. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಬಸವರಾಜ್ ಅವರೇ? ಸರ್ ನಮ್ಮ ತಂದೆ ತಾಯಿ ಕೃಷಿ ಸರ್. ಜಮೀನು ಎಷ್ಟಿದೆ? ಜಮೀನು 5 ಎಕರೆ ಇದೆ ಸರ್. ಏನೇನ್ ಬೆಳೆ ಬೆಳಿತೀರಿ ಸರ್? ತೆಂಗು, ಅಡಿಕೆ, ರಾಗಿ, ಆಮೇಲೆ ನಮ್ಮಲ್ಲಿ ಅಲ್ಸಂದೆ, ಹೆಸರುಕಾಳು, ಉದ್ದು, ಮಾವಿದೆ, ಇದರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್ ನಮ್ಮ ತಂದೆ ತಾಯಿ. ವ್ಯವಸಾಯದ ಕೆಲಸ ನೀವೇನು ಮಾಡಲ್ಲ ಬಸವರಾಜ್ ಅವರೇ? ಸರ್ 100% ನಾವು ಫ್ರೀ ಇದ್ದ ಟೈಮಲ್ಲಿ, ರಜೆ ಇದ್ದ ಟೈಮಲ್ಲಿ ನಾವು ಮಾಡೇ ಮಾಡ್ತೀನಿ ಸರ್. ನನಗೆ ತುಂಬಾ ಆಸಕ್ತಿ ಇದೆ, ನಾನು ಅದರಲ್ಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ವಿ. ಅದರಲ್ಲೂ ನಾನು ರಜೆ ಟೈಮಲ್ಲೆಲ್ಲ ಮಾಡ್ಕೊಂಡು ಹೋಗ್ತೀನಿ ಸರ್ ಕೃಷಿ ಬಗ್ಗೆ. ಈಗ ಭೂಮಾತಾ ಅಂತ ಹೇಳಿ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ತಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಏನಿದು ಈ ಭೂಮಾತಾ ರೈತ ಉತ್ಪಾದಕ ಸಂಸ್ಥೆ ಅಂತಂದ್ರೆ ಹೇಳಿ ಅದ್ರ ಬಗ್ಗೆ? ಸರ್ ಇದು FPO ಅಂದ್ರೆ ಭೂಮಾತಾ ಕೃಷಿ ಬೆಳೆಗಾರರು ಅಂದ್ರೆ ನಮ್ಮ ಇಲ್ಲಿ ಗಂಟಿ ಒಬ್ಬರೇ ಎಲ್ಲಾ ರೈತರುಗಳು ಸೇರ್ಕೊಂಡ್ಬಿಟ್ಟು ಒಂದು ಭೂಮಾತಾ ಕೃಷಿ ಬೆಳೆಗಾರರ ಸೌಹಾರ್ದ ಸಹಕಾರಿ ನಿಮಿತ್ತ ಅಂತ ಹೇಳಿ ಮಾಡ್ಬೇಕು ಅಂತ ಅಂದಾಗ ಇದರಲ್ಲಿ ನಬಾರ್ಡ್ ಮತ್ತು ಆರ್ಡರ್ ಸಂಸ್ಥೆ ಸಹಯೋಗದಲ್ಲಿ FPO ಮಾಡ್ಬೇಕು ಅಂತ ಹೇಳಿ ಬಂತು ಸರ್. FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದಕರ ಒಕ್ಕೂಟ ಕನ್ನಡದಲ್ಲಿ. ಈ ರೈತ ಉತ್ಪಾದಕರ ಒಕ್ಕೂಟ ಇದರ ಉದ್ದೇಶ ಏನಂತ ಅಂದ್ರೆ ಮಧ್ಯವರ್ತಿಗಳ ಅವಳೆಯನ್ನು ತಡೆಗಟ್ಟಬೇಕು, ಮತ್ತೆ ರೈತರಿಗೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಹಲವಾರು ರೀತಿಯಂತಹ ಸವಲತ್ತುಗಳು, ಕೃಷಿ ಸಂಬಂಧಪಟ್ಟಂತ ಸವಲತ್ತುಗಳು ಅವರಿಗೆ ನಿಗದಿತ ಸಮಯದಲ್ಲಿ ಒಳ್ಳೆ ಕಾಲದಲ್ಲಿ ಅವ್ರಿಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ FPO ನ ಮಾಡ್ಕೊಂಡಿದೀವಿ ಸರ್. ಎಷ್ಟು ವರ್ಷ ಆಯ್ತು ಮಾಡಿ ಸರ್? 5 ವರ್ಷ ಆಯ್ತು ಸರ್. ಯಾವ ರೀತಿ ರಚನೆ ಮಾಡಿದ್ರಿ ಹೇಳಿ ಸರ್? ಇದು ಫಸ್ಟ್ ನಾವು ಗಂಟಿ ಹೋಬಳಿಯಲ್ಲಿ ತಗೊಂಡ್ವಿ. ಗಂಟಿ ಹೋಬಳಿ ಏನಕ್ ತಗೊಂಡು ಅಂತ ಅಂದ್ರೆ ಇಲ್ಲಿ ರೈತರು ಕೃಷಿಯಲ್ಲಿ ಬಹಳ ತೊಡಗಿದ್ದಾರೆ, ಆಮೇಲೆ ಇಲ್ಲಿನ ರೈತರುಗಳು ತುಂಬಾ ಕಷ್ಟಪಡ್ತಾರೆ ಒಂದು, ಆಮೇಲೆ ಇಲ್ಲಿನ ಒಂದು ಹೈನುಗಾರಿಕೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಎಲ್ಲಾ ರೀತಿಯಾದಂತ ಚೆನ್ನಾಗಿ ಇದ್ ಮಾಡ್ತಾರೆ, ಮತ್ತೆ ಮೇಜು ಜಾಸ್ತಿ ಬೆಳೀತಾರೆ. ಅದರಿಂದ ಇಲ್ಲಿ ಮಾಡ್ಬೇಕು ಅಂತ ಒಂದು ಆಸಕ್ತಿ ಆಯ್ತು. ಎತ್ತುವನ ಈ ಹಳ್ಳಿ ಹಳ್ಳಿಗೆ ಹೋದು ಸರ್. ಹಳ್ಳಿ ಹಳ್ಳಿಗೆ ಹೋದಾಗ 18 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡು, ಒಳ್ಳೊಳ್ಳೆ ವಿಲೇಜ್ ಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಅವೇರ್ನೆಸ್ ಕೊಟ್ವಿ ಇದ್ರ ಬಗ್ಗೆ. FPO ಮಾಡ್ಬೇಕು, ರೈತ ಉತ್ಪಾದಕರ ಒಕ್ಕೂಟನ ಇದು ಮಧ್ಯವರ್ತಿಗಳ ಅವಳಿಯಿಂದ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಮಾಡಿದಾಗ ಎಲ್ಲಾ ರೈತರುಗಳು ಒಂದು ಸ್ಪಂದಿಸಿದ್ರು. ಬಟ್ ಆದ್ರೂ ಒಂದು ಶೇರ್ಸ್ ಆ ತರ ಎಲ್ಲ ಕಲೆಕ್ಟ್ ಮಾಡ್ಬೇಕಾಗಿತ್ತು ಈ FPO ಅಲ್ಲಿ. ಒಂದು ಶೇರ್ ಕಲೆಕ್ಟ್ ಮಾಡ್ಬಿಟ್ಟು 125 ರೂಪಾಯಿ ಅಂತ ಕಣ್ಣನೆ ರೈತರುಗಳು ಆದಷ್ಟು ಒಂದ್ ಸ್ವಲ್ಪ ಬರಲಿಲ್ಲ. ಆಮೇಲೆ ನಾವೇನ್ ಮಾಡಿದ್ರು ತುಂಬಾ ಕಷ್ಟಗಳು ಬಂದ್ವಿ. ನಮ್ ಮುಂಚೆಯಿಂದಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ತುಂಬಾ ಕಷ್ಟಗಳು ಬಂದು ನಾವು ಅವಾಗ ಏನ್ ಮಾಡುದು ಇಲಾಖೆಗಳಿಂದ ಅಂತ ದೊರೆಯುವಂತ ಸವಲತ್ತುಗಳನ್ನ ರೈತರಿಗೆ ಕೊಡ್ತಾಕೇನ್ವಿ. ಈ ಕೃಷಿ ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಈ ತರ ಒಂದು ಇಲಾಖೆಗಳಿಂದ ರೈತರಿಗೆ ಕೊಡಕ ಇದು ಸವಲತ್ತುಗಳು ಚಿಕ್ಕಪುಟ್ಟ ಅಂತ ಬರೋಂತ ಸವಲತ್ತುಗಳನ್ನ ಅವ್ರಿಗೇನು ಗೊತ್ತಿರ್ಲಿಲ್ಲ ಕೊಡಕ್ ಹತ್ಕೊಂಡ್ವಿ. ಆಮೇಲೆ ಇದ್ರಲ್ಲಿ ಏನೋ ಒಂದು ಇವ್ರು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಅವ್ರಿಗೆ ಕಾನ್ಫಿಡೆಂಟ್ ಬಂತು, ಅವರಿಗೆ ಅರಿವು ಮೂಡ್ತು. ಅವಾಗ ಎಲ್ಲರೂ 1125 ರೂಪಾಯಿ ಕಟ್ಟಿದ್ರು. 1100 ರೂಪಾಯಿ ಕಟ್ಟ ತಕ್ಷಣ ಸೌಹಾರ್ದ ಆಸ್ತಿಯಲ್ಲಿ ರಿಜಿಸ್ಟರ್ ಆಯ್ತು. ಆ ವಾರ್ತೆ ಏನ್ ಹೇಳುತ್ತೆ ಅಂತ ಅಂದ್ರೆ 2 ಲಕ್ಷ ರೂಪಾಯಿಗಳನ್ನ ಕಟ್ಟಿದ್ರೆ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ, ಇಲ್ಲ ಅಂತ ಅಂದ್ರೆ ಅದು ಆಗೋದಿಲ್ಲ. ಅದು ಕಾನೂನು ರೀತಿಯಲ್ಲಿ ನಾನು ಅದು ಸೌಹಾರ್ದ ಆಸ್ತಿಯಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗಿತ್ತು. ಎಲ್ಲ ಆಯ್ತು, ರಿಜಿಸ್ಟರ್ ಎಲ್ಲ ಆಯ್ತು. ಆಮೇಲೆ ರೈತರುಗಳು ಆದಷ್ಟು ಒಂದ್ ಸ್ವಲ್ಪ ಚೆನ್ನಾಗಿ ತೊಡಸ್ಕೊಂಡ್ರು ಇದ್ರ ಬಗ್ಗೆ. ಆಮೇಲೆ ಈ ಸೌಹಾರ್ದ ಆಸ್ತಿ ಏನ್ ಹೇಳುತ್ತೆ ಅಂತ ಅಂದ್ರೆ ಈ ಗಂಟಿ ಹೋಗದಲ್ಲಿ 18 ವಿಲೇಜ್ಗಳನ್ನಾಗ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ನೀವು ದೊರಕೊಡ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದಾಗ ಈ ಅರಣ್ಯ ಇಲಾಖೆ ಆಗಿರೋ ಪಶು ಸಂಗೋಪನೆ ಇಲಾಖೆ ಇದ್ರಿಂದ ಬರುವಂತ ಎಲ್ಲಾ ಸವಲತ್ತುಗಳನ್ನ ಅವ್ರಿಗೆ ಕೊಡ್ಕೊಂಡಾಗ 750 ಜನ ನಮಗೆ ಷೇರ್ದಾರು ಸಿಕ್ಕಿದ್ರು ಸರ್. ಅಂತಂತವಾಗಿದ್ರು. ಯಾವ ಯಾವ ಹಳ್ಳಿ ಬಸವರಾಜ್ ಅವ್ರೆ? ಸರ್ ಹಳ್ಳಿಗಳು ಗಂಟಿ ಮೇನ್ ಗಂಟಿ ತಗೊಂಡ್ವಿ. ಆಮೇಲೆ ಬಾಚನಹಳ್ಳಿ ಆಗಿರ್ಬೋದು, ಆಮೇಲೆ ಗೊಲ್ರಹಳ್ಳಿ ಆಗಿರ್ಬೋದು, ಆಮೇಲೆ ಜಪ್ಪನಹಳ್ಳಿ, ಒಂದ್ ಕುಮಾರನಹಳ್ಳಿ, ಆಮೇಲೆ ಹೊಸೂರು, ಜೋಗ್ಯನಹಳ್ಳಿ, ಇಂದು ಹಲವಾರು ರೀತಿಯಂತ ಹಳ್ಳಿಗಳು ಸರ್. ಬಸವರಾಜ್ ಅವರೇ, ಈಗ ಸೌಹಾರ್ದ ಸಹಕಾರಿ ಸಂಘದ ಕಾಯ್ದೆ ಅಡಿ ನಿಮ್ಮ ಸಂಸ್ಥೆಯನ್ನ ತಾವು ನೋಂದಣಿ ಮಾಡಿದಿರಿ? ಹೌದು ಸರ್, ಹೌದು. ಕಂಪನೀಸ್ ಆಕ್ಟ್ ಅಲ್ಲಿ ನೋಂದಣಿ ಮಾಡಲಿಲ್ಲ ನೀವು? ಮಾಡಲಿಲ್ಲ ಸರ್. ಯಾತಕ್ಕೆ? ಸೌಹಾರ್ದದಿಂದ ಏನು ಪ್ರಯೋಜನ ನಿಮ್ಗೆ? ಈ ಸಹಕಾರಿ ಕಾಯ್ದೆಯಿಂದ ಏನ್ ಪ್ರಯೋಜನ ಆಗುತ್ತೆ ನಿಮ್ಗೆ ಸರ್? ಅದರಿಂದ ಅನುಕೂಲ ಏನಂತ ಅಂದ್ರೆ, ನಿಮಗೆ ಸೌಹಾರ್ದ ಆಗ್ತದೆ, ಕಾಲ ಕಾಲಕ್ಕೆ ಅವರು ಜಿ ಎಸ್ ಟಿ ಫೈಲಿಂಗ್ ಆಗಿರ್ಬೋದು, ಮತ್ತೆ ಎಲ್ಲಾ ರೀತಿಯಂತ ಲೆಕ್ಕಪತ್ರಗಳು ಒಂದ್ ರೂಪಾಯಿನೂ ಸಹ ನಮ್ ಇದರಲ್ಲಿ ರೀಫೋಲ್ ಆಗೋದಿಲ್ಲ. ಒಳ್ಳೆ ರೀತಿಯಲ್ಲಿ ಅವರೆಲ್ಲ ಬಂದು ನಮಗೆ, ಅವರು ಡೆವಲಪ್ ಅಧಿಕಾರಿಗಳೆಲ್ಲ ಇರ್ತಾರೆ, ನೀಟಾಗೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ನಮಗೆ ಅರಿವು ಮೂಡಿಸ್ತಾರೆ ಚೆನ್ನಾಗಿ ಇದ್ರ ಬಗ್ಗೆ ಸುವಾರ್ಥ ಆಗ್ತದೆ. ಆಮೇಲೆ ಅವರು ತೀರಾ ಪ್ರೆಷರ್ ಕೊಡಲ್ಲ ಸರ್, ಈಗ ಏನಂತ ಅಂದ್ರು ಅವರೇ ಬಂದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು, ಅವ್ರಿಗೆ ಏನಿಲ್ಲ, ವರ್ಷಕ್ಕೊಂದ್ಸತಿ ಆಡಿತ್ತು, ಆಮೇಲೆ ತಿಂಗಳಿಗೆ ಒಂದ್ಸತಿ ಜಿ ಎಸ್ ಟಿ ಫೈಲಿಂಗ್ ಮಾಡ್ಕೊಂಡು ಹೋದ್ರೆ ತುಂಬಾ ಅನುಕೂಲ. ಅದರಿಂದ ಎಫರ್ಟ್ ಹಾಕೋದ್ರೆ ಇನ್ನು ಚೆನ್ನಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸರ್, ಅದರಲ್ಲೇ ಅಧಿಕಾರಿಗಳು ಇರ್ತಾರೆ. ನಮ್ಗೆ ಆಯ್ದಿಂದ ನಮಗೆ ಒಂದ್ ಒಳ್ಳೆ ರೀತಿಯಲ್ಲಿ ಎಲ್ಲ ಅವ್ರೆ ನೋಡ್ಕೊಂಡು ಹೋಗ್ತಾರ ಒಂದು ಉದ್ದೇಶದಿಂದ ಸೌಹಾರ್ದ ಅಂತ ನಾವು ಆಯ್ಕೆ ಮಾಡ್ಕೊಂಡು ಸರ್. ಈಗ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 750 ಜನ ಷೇರುದಾರರಿದ್ದಾರೆ ಸರ್, ಅದರಲ್ಲಿ 400 ಜನ ರೈತ ಮಹಿಳೆಯರೇ ನಮ್ಮ ಸೊಸೈಟಿಲಿ ಇದ್ದಾರೆ ಸರ್. ಈಗ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 1250 ರೂಪಾಯಿ ಅಂತ ಹೇಳಿದ್ದು? ಹೌದು ಸರ್, 1125. 1000 ರೂಪಾಯಿ ಷೇರು ಹಣ, 100 ರೂಪಾಯಿ ಷೇರು ಪ್ರವೇಶ ಧನ, 25 ರೂಪಾಯಿ ಷೇರು ಫೀ. 1125 ರೂಪಾಯಿ ಕೊಟ್ಬಿಟ್ಟು ಎಲ್ಲಾ ಈ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರಾಗಿದ್ದಾರೆ? ಹೌದು ಸರ್, ಹೌದು ಸರ್. ಏನ್ ಸೌಲಭ್ಯ ಕೊಡ್ತಾ ಇದ್ದೀರಿ ಅವ್ರಿಗೆ ಸರ್? ಅವರಿಗೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ರಾಗಿ ಆಗಿರ್ಬೋದು, ಆಮೇಲೆ ಹೆಸರುಕಾಳು, ಉದ್ದು, ಜೋಳ, ಒಳ್ಳೊಳ್ಳೆ ವೆರೈಟಿ ತಳಿಗಳನ್ನ ಅವರಿಗೆ ತರಬೇತಿಗಳು ಕೊಡ್ತದಾಗಿರ್ಬೋದು. ಆಮೇಲೆ ರಸಗೊಬ್ಬರನ್ನು ಕೊಡ್ತಾ ಇದೀವಿ ಸರ್, ರಸಗೊಬ್ಬರ ಡಿ ಎ ಪಿ 20-20, 10-26, ಎಲ್ಲರೂ ಕಡಿಮೆ ಅಂಗಡಿಕ್ಕಿಂತ ಕಡಿಮೆ ರೀತಿಯಲ್ಲ ಅವ್ರಿಗೆ ಸಿಗುತ್ತೆ ಸರ್. ಒಂದ್ ಬ್ಯಾಗ್ ತಗೊಂಡು ಹೋದ್ರೆ ರೈತರಿಗೆ ಅಂಗಡಿಕ್ಕಿಂತ 100 ರೂಪಾಯಿ ಅವರಿಗೆ ಉಳಿತಾಯ ಇದೆ ಸರ್. ಬಸವರಾಜ್ ಅವರೇ, ಇದಕ್ಕಾಗಿ ತಾವೊಂದು ಅಂಗಡಿ ಏನಾದ್ರು ಮಾಡಿದಿರಾ? ಹೌದು ಸರ್, ನಾವು ಅಂಗಡಿ ಮಾಡಿದೀವಿ, ಮತ್ತೆ ಗೋಡನ್ ಇದೆ. ಎಲ್ಲಿ ಮಾಡಿದಿರಿ ಸರ್? ಗಂಟಿ ಹೋಬಳಿಯಲ್ಲೇ ಮಾಡಿದೀವಿ ಸರ್, ವಿನಾಯಕನಗರ ಪೋಸ್ಟ್ ಆಫೀಸ್ ಆಪೋಸಿಟ್ ಸರ್. ಗಂಟಿಯಲ್ಲಿ? ಗಂಟಿಯಲ್ಲಿ. ಏನೇನ್ ಮಾರಾಟ ಮಾಡ್ತಿರೋದ್ರಲ್ಲಿ ಸರ್? ಅದರಲ್ಲಿ ಟಾರ್ಪಲಿನ್ ಮಾರಾಟ ಮಾಡ್ತಿದೀವಿ, ಮತ್ತೆ ಕೃಷಿ ಉಪಕರಣಗಳಾಗಿರ್ಬೋದು, ನೇಗಿಲು, ಚಲಕೆ, ಆಮೇಲೆ ಗುದ್ಲಿ, ಆಮೇಲೆ ಟಬ್ಬುಗಳಾಗಿರ್ಬೋದು, ಮನೆ ಬಳಕೆ ವಸ್ತುಗಳಾಗಿರ್ಬೋದು, ಸೋಪು, ಆಮೇಲೆ ಸೋಪಿನ ಬಾಕ್ಸ್ಗಳು, ಆಮೇಲೆ ಇನ್ ಎಲ್ಲಾ ರೀತಿಯಲ್ಲೂ ರಾಸಾಯನಿಕ ಗೊಬ್ಬರಗಳು ಅಲ್ಲಿ ಬೇಕಾದಂತೆ ಎಲ್ಲಾ ರೀತಿಯಲ್ಲೂ, ಈಗ ರೈತರಿಗೆ ಏನೇನ್ ಬೇಕಾಗುತ್ತೆ ಎಲ್ಲಾ ರೀತಿಯಲ್ಲೂ ನಾನು ಮಾರಾಟ ಮಾಡ್ತಿದ್ದೀವಿ ಸರ್, ನಮ್ಮ ಒಕ್ಕೂಟದಿಂದ. ಬಸವರಾಜ್ ಅವರ, ಈಗ ರೈತ ಉತ್ಪಾದಕ ಸಂಸ್ಥೆ, ತಾವೇ ಹೇಳದ ಹಾಗೆ ರೈತರಿಗೆ ಸಾಕಷ್ಟು ನೆರವನ್ನ ಕೊಡಬೇಕು. ಹೌದು ಸರ್. ರೈತರು ಬೆಳೆದಂತಹ ಉತ್ಪನ್ನಗಳನ್ನ ಮಾರಾಟ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ? ಹೌದು ಸರ್, ಅವರು ನಾವು ಎಫ್ಪಿಓ ಮಾಡ್ಕೊಂಡಿದ್ದ ಹಿಡಿದು ಅವರಿಗೆ ಸಿರಿಧಾನ್ಯದ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವರಿಗೆ ನಾವೇ ಬೀಜಗಳನ್ನೆಲ್ಲ ತಂದು ಒಳ್ಳೊಳ್ಳೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅದ್ರ ಬಗ್ಗೆ ತರಬೇತಿ ಕೊಟ್ಟು ಆ ಬೆಳೆಗಳನ್ನ ಬೆಳೆಸಿ ಅವ್ರ ಬೆಳೆದಂತ ಬೆಳೆನ ನಾವೇ ತಗೊಂಡು, ಅದೊಂದೇ ಅಂತ ಅಲ್ಲ, ಕೊಬ್ಬರಿ ಆಗಿರ್ಬೋದು, ಆಮೇಲೆ ಜೋಳ ಆಗಿರ್ಬೋದು, ಹೆಸರುಕಾಳು, ಉದ್ದು, ಎಲ್ಲಾದ್ರು ನಾವೇ ಖರೀದಿ ಮಾಡ್ತೀವಿ ಸರ್. ಸಿರಿಧಾನ್ಯನೂ ನಾವು ಖರೀದಿ ಮಾಡಿ ನಾವೇ ಲೇಬಲ್, ನಮ್ ಭೂಮಾತದೊಂದು ಲೇಬಲ್ ಮಾಡ್ಕೊಂಡ್ಬಿಟ್ಟು ನಾವೇ ಹೋಮ್ ಡೆಲಿವರಿನ ತಾವು ಕೊಡ್ತಾ ಇದೀವಿ ಸರ್. ಅಂದ್ರೆ ನಿಮ್ಮ ಸದಸ್ಯರು ಬೆಳೆದಿರುವಂತಹ ಎಲ್ಲ ಉತ್ಪನ್ನಗಳನ್ನ ನೀವೇ ಖರೀದಿ ಮಾಡ್ತೀರಿ? ಹೌದು ಸರ್, ಹೌದು ಸರ್, ನಾವೇ ಖರೀದಿ ಮಾಡಿ ನಾವೇ ಹೋಮ್ ಡೆಲಿವರಿನೂ ಸಹ ಮಾಡ್ತೀವಿ, ಮತ್ತೆ ಅಂಗಡಿಲೂ ಸಹ ಸೇಲ್ಸ್ ಹೋಗ್ತಾ ಇದೆ. ಓಕೆ. ಎಪಿಎಂಸಿನಲ್ಲೂ ಮಾರ್ತೀರಾ ನೀವು? ಎಪಿಎಂಸಿನೂ ಇದೆ ಸರ್, ಎಪಿಎಂಸಿಲೂ ನಾವು ಜಾಸ್ತಿ ಹೋಮ್ ಡೆಲಿವರಿ ಅಂದ್ರೆ ನಮಗೆ ನಮ್ಗೆ ರೈತರುಗಳು ಮುಖ್ಯ, ನಮಗೆ ಪರಿಚಯ ಆಗೋದು ಮುಖ್ಯ. ಎಪಿಎಂಸಿ ಏನಾದ್ರು ಜಾಸ್ತಿ ಬೆಳೆ ಬಂದಾಗ ಅದನ್ನ ತಗೊಂತೀವಲ್ಲ ಅವಾಗ ಎಪಿಎಂಸಿ ಹೋಗ್ತೀವಿ. ಚಿಕ್ಕದಾಗ ಬೇಕು ಅಂತ ಅಂದ್ರೆ ನಾವೇ ಹೋಗಿ ನಾವು ಪರಿಚಯ ಮಾಡ್ಕೊಂಡಂಗಾಗುತ್ತೆ, ಮತ್ತೆ ಅವರಿಗೆ ಮಾರಾಟ ಕೊಟ್ಟಂಗೂ ಆಗುತ್ತೆ, ಆ ತರನು ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಸದಸ್ಯರು ಬೆಳೆದಂತಹ ಎಲ್ಲವನ್ನೂ ನಿಮಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? 750 ಜನದಲ್ಲಿ 500 ಜನಗಳಂತೂ ನಮ್ಮಲ್ಲಿ ಏನೇ ತಗೊಳೋದೇ ಆಗ್ಲಿ, ಕೊಡೋದು ತಗೊಳೋದು ಮಾಡೇ ಮಾಡ್ತಾರೆ. ಇನ್ನೂರೈವತ್ತು ಜನ ಮೋಸ್ಟ್ ಇವರು ಸರ್, ಅವರು ಸ್ವಲ್ಪ ಜಮೀನ್ ಇರೋರು ಅಂತಾರೋ, ಅವ್ರಿಗೆ ಸಾಲ ಸೌಲಭ್ಯ ರೀತಿಯಲ್ಲಿ ನಾವು ಅವರಿಗೆ ಅನುಕೂಲ ಮಾಡ್ತಾ ಇದೀವಿ ಸರ್. ಅವ್ರಿಗೆ ಅಂದ್ರೆ ಸಾಲನೂ ಕೊಡ್ತೀರಾ ನೀವು? ಹೌದು ಸರ್, ನಮ್ಮ ರೈತ ಮಹಿಳೆಯವರಿಗೆ ಗ್ರೂಪ್ ಮಾಡಿದೀವಿ ಸರ್, FIG ಗ್ರೂಪ್, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ. ಆ ರೈತ ಮಹಿಳೆಯವರಿಗೆ ಒಂದು ಹೈನುಗಾರಿಕೆ ಬಗ್ಗೆ ಆಗ್ಲಿ, ಆಮೇಲೆ ಒಳ್ಳೊಳ್ಳೆ ತರಬೇತಿಗಳನ್ನ ಅವ್ರಿಗೆ ಕೊಡ್ತೀವಿ, ಟೈಲರಿಂಗ್ ಆಗಿರ್ಬೋದು, ಅಂತದನ್ನ ಕೊಡಿಸಿ ರೈತ ಮಹಿಳೆಯವರಿಗೆ ನಾವು ಸಾಲಗಳ ರೂಪದಲ್ಲಿ ಕೊಡಿಸಿ, ಅವರು ಹಸು ಸಾಕೋದು, ಕುರಿ ಸಾಕಾಣಿಕೆ ಮಾಡೋ ಅಂತದ್ದು, ಆಮೇಲೆ ಹೊಲಿಗೆ ಯಂತ್ರ ಮಾಡುವಂತ ಆ ತರ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ನಾವು ಮತ್ತೆ ರಿಟರ್ನ್ ರಿಕವರ್ ಮಾಡ್ಕೊಂತ ಇದೀವಿ ಸರ್. ಸಾಲನೂ ಕೊಡ್ತೀವಿ. ಸುಮಾರು 450 ಜನರಷ್ಟು ರೈತ ಮಹಿಳೆಯರಿದ್ದಾರೆ ನಿಮ್ ಗುಂಪಲ್ಲಿ ಅಂತ ಹೇಳಿದ್ರಿ. ಹೌದು ಸರ್. ಹೌದು. ಏನಕ್ಕೆ ಅಷ್ಟೊಂದು ಜನ ಮಹಿಳೆಯರಿದ್ದಾರೆ ಸರ್? ಏನಕ್ಕೆ ಅಂತ ಅಂದ್ರೆ ಈಗ ಎಲ್ಲಾ ವ್ಯವಹಾರದಲ್ಲೂ ತೊಡಸ್ಕಂತ ಇರೋದು ನಮ್ಮ ಹೆಂಡ್ ಜಾಸ್ತಿ ಇವರಿಗೆ ಹೋಗ್ತಾ ಇದ್ರು ಸರ್. ಬಟ್ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಮತ್ತು ಮಹಿಳೆಯವರಿಗೆ ಅಂತ ಹೇಳ್ಬಿಟ್ಟು ನಾವು ಅವಾಗ ಒಂದ್ ಸ್ವಲ್ಪ ರೈತ ಮಹಿಳೆಯವ್ರನ್ನ ತಗೊಂಡು ಆಮೇಲೆ ಅವರು ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಮಾಡಿದ್ರು ಸರ್. ನಾವ್ ಇಂಥದೊಂದು ಸಮಸ್ಯೆ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಒಂದು ಇದಾಗುತ್ತೆ ಮತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಈ ತರ ಗ್ರೂಪ್ ಗಳಿಂದ ಮಾಡಿದ್ರೆ ಈಗ ಏನಾದ್ರು ಒಂದ್ ಸ್ವಲ್ಪ ಈ ತರಬೇತಿಗಳು ಕೊಟ್ಟ ತಕ್ಷಣನೆ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಉಪ್ಪಿನಕಾಯಿ ಮಾರ ಅಂತದಾಗಿರ್ಬೋದು ಹಪ್ಪಳಗಳು ಮಾರ ಅಂತದ ಆ ತರ ಎಲ್ಲ ಐಟಂಗಳು ಬರ್ತವೆ ಅಂತ ಹೇಳ್ಬಿಟ್ಟು ನಮ್ಮ ರೈತ ಮಹಿಳೆಯರನ್ನ ನಾವು ಜಾಸ್ತಿ ತಗೊಂಡಿದೀವಿ ಸರ್. ಅಂದ್ರೆ ಆರಂಭದಲ್ಲಿ ನೀವು ಮಾಡ್ತೀನಿ ಅಂದಾಗ ಹೆಚ್ಚು ಅವರು ನಿಮಗೆ ಪ್ರತಿಸ್ಪಂದಿಸಿದ್ದಾರೆ? ಸ್ಪಂದಿಸಿದ್ರು ಸರ್. ನಾವ್ ಹಿಂಗ್ ಮಾಡ್ಬೇಕು ರೈತ ಉತ್ಪಾದಕರ ಒಂದ್ ಸಮಸ್ಯೆ ಮಾಡ್ಬೇಕು ಅಂದ್ರೆ ಅವರೇ ಬಂದ್ರು ಸರ್. ರೈತ ಮಹಿಳೆಯರ ಬಂದು ಸರ್ ಈ ತರ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ, ನಿಮ್ ಮುಖಾಂತರ ನಮಗೆ ಮಾರ್ಕೆಟಿಂಗ್ ಸಿಕ್ಕಿದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಅವ್ರಿಗೆ ಮಾರ್ಕೆಟಿಂಗ್ ಲಿಂಕ್ ಇದೆ, ಕೆವಿಟಿ ಆಗಿರ್ಬೋದು, ಇಲಾಖೆಗಳಿಗೆ ಎಲ್ಲಾದ್ರೂ ನಮ್ಮ FPO ಪರಿಚಯ ಆಗಿದೆ. ಅದ್ರ ಮುಖಾಂತರ ಈಗ ಎಲ್ಲಾರು ಫೋನ್ಗಳು ಮಾಡ್ತಾರೆ ಸರ್ ಮಾರ್ಕೆಟಿಂಗ್ ಕೊಡ ಅಂತ. ಅವಾಗ ನಾನು ಅವಾಗ ನಮ್ಮ ರೈತ ಮಹಿಳೆಯವರಿಗೆ ಇಂತಿಂತ ಪ್ರಾಡಕ್ಟ್ ಮಾಡ್ಕೊಳ್ತಿದ್ರೆ ಹಿಂಗೆ ಒಂದು ಸಮಸ್ಯೆ ಇದೆ ಅದನ್ನ ತಾಂತಾರೆ ಅಂದ್ರೆ ಅವನ್ನೆಲ್ಲ ಸೇಲ್ಸ್ ಮಾಡೋಕೆ ಒಂದ್ ಇದಾಗುತ್ತೆ. ಅವರೇ ಬಂದಿದ್ದಾರೆ ಸರ್. ಬಸವರಾಜ್ ಅವರೇ, ಈಗ ರೈತ ಮಹಿಳೆಯರ ಎಷ್ಟು ಗುಂಪುಗಳನ್ನ ಮಾಡಿದಿರಿ ತಾವು? ಸರ್ 18 ಗುಂಪುಗಳು ಮಾಡಿದೀವಿ ಸರ್. ಈ ಗುಂಪುಗಳೆಲ್ಲ ಆದಾಯ ಚಟುವಟಿಕೆಗಳು ಅಂತ ಹೇಳಿ ಏನ್ ಮಾಡ್ತಾ ಇರ್ತವೆ? ಮೊದಲು ಸರ್ ಅವರು ಈ ಸಂಘಗಳೆಲ್ಲ ಮಾಡ್ಕೊಂಡವರು ಮತ್ತೆ ಕೃಷಿ ಉತ್ಪನ್ನಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್. ಬೆಳೆ ಬೆಳೆಯೋದಾಗಿರ್ಬೋದು, ರಾಗಿ ಬೆಳೆಯೋದಾಗಿರ್ಬೋದು, ಆ ತರ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ FPO ಮಾಡಿರೋದ್ರಿಂದ ಈಗ ನಾವೇ ಈಗ ರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಬೆಂಗಳೂರಿಂದ ಒಂದ್ ಸ್ವಲ್ಪ ಒಂದು ಕಾಲ್ ಬಂತು ಕಂಪ್ನಿಯಿಂದ. ನಾವು ರಾಗಿ ಮಾರ್ಟ್ ನಾವೇ ಈಗ ರಾಗಿ ಜಾಸ್ತಿ ರಾಗಿ ಬೆಳಿತೀವಿ, ಅದನ್ನ ಮಿಲ್ಲಿಗೆ ಹಾಕೊಂಡು ಅದನ್ನೆಲ್ಲ ಮಾಡೋ ಸೌಲಭ್ಯಗಳನ್ನೆಲ್ಲ ತಿಳ್ಕೊಂಬಿಟ್ಟು ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಇರುತ್ತೆ, ಅವ್ರಿಗೂ ಒಳ್ಳೊಳ್ಳೆ ಕ್ವಾಲಿಟಿಯನ್ನ ಅವ್ರಿಗೆ ಕಲಿಸಿದ್ರೆ ಇದನ್ನ ಆದಾಯ ಉತ್ಪನ್ನ ರೀತಿಯಲ್ಲಿ ನಾವು ಈಗ ಕಲಿಸ್ತಾ ಇದೀವಿ ಸರ್. ಅಂದ್ರೆ ರಾಗಿ ಮಾಲ್ಟ್ ರಾಗಿ ಹಿಟ್ಟನ್ನು ಮಾಡುವಂತದ್ ಒಂದು, ಹಾಗೆ ಬೇರೆ ಬೇರೆ ಚಟುವಟಿಕೆ ಹಪ್ಪಳ ಮಾಡೋದ್ ಒಂದು ಮಾಡಿದೀವಿ ಸರ್ ಗ್ರೂಪ್. ಆಮೇಲೆ ಉಪ್ಪಿನಕಾಯಿ ಮಾಡೋದು ಒಂದು ಗ್ರೂಪ್ ಎಲ್ಲ ಇದಾವೆ ಸರ್ ನಮ್ಮ FPO. ಅಂದ್ರೆ ವ್ಯವಸಾಯದ ಜೊತೆ ಜೊತೆಗೇನೆ ಈ ತರಹ ಬೇರೆ ಚಟುವಟಿಕೆಗಳನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ, ಅದೇ ಉತ್ಪನ್ನ ಚಟುವಟಿಕೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪುರುಷ ರೈತರದ್ದು ಗುಂಪು ಮಾಡಿದೀರಾ ಸರ್? ಪುರುಷರದ್ದು ಮಾಡಿದ್ವಿ ಸರ್, ಅವ್ರದ್ದೇ ಒಂದು ಸಪರೇಟ್ ಮಾಡಿದ್ವಿ. ಅವ್ರೇನ್ ಮಾಡ್ತಾರೆ? ಆಲೂಗಡ್ಡೆ ಬೆಳೆಯೋರ್ದೇ ಒಂದು ಗ್ರೂಪ್ ಮಾಡಿದ್ವಿ, ಶುಂಠಿ ಬೆಳೆಯೋರ್ದೇ ಒಂದು ಗ್ರೂಪ್ ಮಾಡಿದ್ವಿ, ಆಮೇಲೆ ತೆಂಗು ಬೆಳೆಗಾರದ್ದೇ ಒಂದು ಗ್ರೂಪ್ ಮಾಡಿದ್ವಿ. ಈ ತರ ಒಂದು ಗ್ರೂಪ್ ಮಾಡ್ಕೊಂಬಿಟ್ಟು ನಮ್ಮ FPO ಅವ್ರವರೇ ಖರೀದಿ ಮಾಡ್ಕೊಂಬರ್ಗು. ಈಗ ಸಪೋಸ್ ಕೋಕೋನಟ್ ಒಂದು ತೆಂಗಿನದೇ ಒಂದು ಗ್ರೂಪ್ ಇದೆ, ತೆಂಗಿನಕಾಯಿ ಖರೀದಿ ಮಾಡ್ಕೊಂಬರೋದು ಅವರೇ ಮಾರಾಟ ಮಾಡೋಂಥದ್ದು, ಶುಂಠಿ ಅವರೇ ಖರೀದಿ ಮಾಡ್ಕೊಂಬರೋದು ಅದು ನಮ್ ಸೇರ್ದಾರೆ. ಅದರಲ್ಲಿ ನಮ್ಮ ಭೂಮಾತದಲ್ಲೇ ಲಾಭ ಬರೋ ಅಂತಂದ್ರೆ ಮಾಡ್ಕೊಂಡು ಅವ್ರಿಗೂ ಒಳ್ಳೆ ಉತ್ತಮವಾದ ಬೆಲೆ ಸಿಗ್ಬೇಕು ಆ ತರ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೈತಿ ಸರ್. ಗ್ರೂಪ್ ಮಾಡಿದೀವಿ ಸರ್ ಆ ತರ. ಈಗ ಅವರೆಲ್ಲರೂ ಕೂಡ ಅವರವರೇ ಉಳಿತಾಯ ಮಾಡಿ ಅವರೇ ಸಾಲ ತಗೊಳ್ಳೋದ ಅಥವಾ ಅದಕ್ಕೆ ಬ್ಯಾಂಕ್ ಲಿಂಕೇಜ್ ಏನಾದ್ರು ಮಾಡಿದಿರತ್ತ ಸರ್? ಬ್ಯಾಂಕ್ ಲಿಂಕೇಜ್ ಇಲ್ಲ, ನ್ಯಾಕ್ ಕಿಸಾನ್ ಅಂತ ಒಂದು ಇದಿದೆ, ಅದನ್ನ ನಾವು ಸಾಲ ಅಂತ ಬಂದು ಅವರಿಗೆ ನಾವು ಇಂಟ್ರೆಸ್ಟ್ ಹಾಕೊಂಡು ಹೋಗ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಈ ಬ್ಯಾಂಕ್ ಇಂದ ನಾವು ಯಾರನ್ನೂ ತಗೊಂಡಿಲ್ಲ ಸರ್. ಯಾರಿಂದ ತಗೊಂಡಿದ್ರಿ ಮತ್ತೆ ಈಗೆಲ್ಲ ಹೇಳಿದ್ರೆ? ನ್ಯಾಕ್ ಕಿಸಾನ್ ಸರ್, ನಬಾರ್ಡ್ ಕಿಸಾನ್. ಹೌದು ಸರ್, ಹೌದು. ಅವರಿಂದ ನೀವು ಸಾಲ ತಗೊಂಡಿದ್ದೀರಿ? ತಗೊಂಡಿದ್ದೀವಿ ಸರ್. ಈ ಸಾಲನ ನೀವು ಸ್ವಸಹಾಯ ಗುಂಪುಗಳಿಗೆ ಕೊಡ್ತಾ ಇದ್ದೀರಿ? ಕೊಡ್ತಾ ಇದೀವಿ ಸರ್. ಅವರಿಂದ ವಸೂಲಿ ಮಾಡ್ತೀರಿ? ವಸೂಲಿ ಮಾಡ್ತೀವಿ ಸರ್. ಓಕೆ. ಅಂದ್ರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತಾ ಈ ಸಾಲ? ಹೌದು ಸರ್, ಸಿಗುತ್ತೆ ಸರ್, ಕಡಿಮೆ ಬೆಳೆ. ಈಗ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಹೆಸರು ಹೇಳಿದ್ರಿ ತಾವು. ಹೌದು ಸರ್. ರೈತ ಉತ್ಪಾದಕ ಕಂಪನಿಗಳು ಅಥವಾ ಸಂಸ್ಥೆಗಳನ್ನ ಮಾಡೋದಕ್ಕೆ ನಬಾರ್ಡ್ ತುಂಬಾ ನೆರವನ್ನ ನೀಡ್ತಾ ಇದೆ. ಹೌದು ಸರ್. ಈಗ ತಮ್ಮ ಭೂಮಾತಾ ರೈತ ಉತ್ಪಾದಕ ಸಂಸ್ಥೆಗೂ ಕೂಡ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇಂದ ನೆರವೇನಾದ್ರೂ ದೊರೆತಿದೆಯಾ? ದೊರೆತಿದ್ರೆ ಏನ್ ನೆರವು ದೊರೆತಿದೆ ಹೇಳಿ ಸರ್. ಸಪೋಸ್ ನಮಗೆ FPO ಮಾಡ್ಬೇಕು ಅನ್ನೋ ಉದ್ದೇಶನೇ ನಬಾರ್ಡ್ ಸರ್. ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ನಮಗೆ ಇದರಲ್ಲಿ ಜಾಸ್ತಿ ಒಲವು ಕೊಟ್ಟಿರೋದು, ಅದೇ ಈ ತರ ಮಾಡ್ಬೇಕು ಅಂತ ಇದ್ದಿದ್ದು. ನಮಗೆ ಫಸ್ಟ್ ಸಪೋಸ್ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದೆ ನಬಾರ್ಡ್. ಈ FPO ಮಾಡ್ಬೇಕು ಉದ್ದೇಶನೇ ಜಾಸ್ತಿ ಒತ್ತು ಕೊಟ್ಟಿರೋದೆ ನಬಾರ್ಡ್ ಸರ್. ಇದು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಮ್ದು CEO ಸ್ಯಾಲ್ರಿ ಆಗಿರ್ಬೋದು, ಆಮೇಲೆ ಆಫೀಸ್ ರೆಂಟ್ ಆಗಿರ್ಬೋದು, ಆಮೇಲೆ ಕೃಷಿ ಬಗ್ಗೆ ತರಬೇತಿಗಳಾಗಿರ್ಬೋದು, ಪ್ರವಾಸಗಳಾಗಿರ್ಬೋದು, ಅದಕ್ಕೆಲ್ಲ ನಬಾರ್ಡ್ ಹೆಲ್ಪ್ ಮಾಡಿರೋದು ಸರ್. ನಮಗೆ 3 ವರ್ಷ ನಮಗೆ ತುಂಬಾ ಅನುಕೂಲ ಮಾಡಿದೆ, ಮತ್ತೆ ಗ್ರಾಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್, 50,000 ಗ್ರಾಂಟ್ ಕೊಟ್ಟಿದ್ದಾರೆ. ಆಮೇಲೆ ರೂರಲ್ ಮಾರ್ಟಿಗೆ 1.5 ಲಕ್ಷ ಅಂತ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಸಪೋಸ್ ಒಂದು ಟ್ರ್ಯಾಕ್ಟರ್ ಸಹ ನಮ್ಮ ಭೂ ಮಾಸಕ್ಕೆ ಒಂದು ಪರ್ಚೇಸ್ ಮಾಡ್ಕೊಂಡು ನಬಾರ್ಡ್ ತುಂಬಾ ಹೆಲ್ಪ್ ಮಾಡಿದೆ ಸರ್. ಅದರಿಂದಲೇ ಇಷ್ಟೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ನಬಾರ್ಡ್. ರೂರಲ್ ಮಾರ್ಟ್ ಅಂದ್ರೇನು ಅಂದ್ರೆ ಅಂಗಡಿ ಮಾಡಿದ್ರಲ್ಲ ಆತ? ಹೌದು ಸರ್, ಅಂಗಡಿ ಮಾಡಿದಿವಲ್ಲ ಅದು ಸರ್. ಅಂದ್ರೆ ನೀವೇ ಒಂದು ಅಂಗಡಿ ಮಾಡಿದ್ರೆ ಬೇರೆ ಬೆಳೆಗಾರರಿಗೂ ಅನುಕೂಲ ಆಗುತ್ತೆ ಅಂತ? ಅನುಕೂಲ ಆಗುತ್ತೆ ಸರ್. ದಿನನಿತ್ಯನೂ ಎಲ್ಲ ಸಿಗುವಂತ ದಿನಚಿನಗಳೆಲ್ಲ ಅದರಲ್ಲಿ ತಗೊಂಡೋಗುವಂತದ್ದು ಮಾಡ್ಕೊಂಡಿದ್ದೀವಿ ರೂರಲ್ ಮಾರ್ಟ್. ಎಷ್ಟು ವರ್ಷದಿಂದ ನೀವು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಬಸವರಾಜ್ ಅವರೇ? ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ 5 ವರ್ಷದಿಂದ ನಾವೇ ಕೆಲಸ ಮಾಡ್ತಿದ್ದೀವಿ ಸರ್, ಸಿಇಒ ಆಗಿ. ಹೇಳಿ, ನಿಮಗೆ ಯಾವ ರೀತಿ ವೈಯಕ್ತಿಕವಾಗಿ ಅನುಕೂಲ ಆಗಿದೆ ಇಲ್ಲಿ ಸಿಇಒ ಆಗಿ ಕೆಲಸ ಮಾಡ್ತಾ ಇರೋದು? ಸರ್, ನಮಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಮ್ಮೆ ಆಗುತ್ತೆ. ಇವತ್ ನಾವು ಈ ಪೋಸ್ಟ್ ಕೊಟ್ಟಿರೋದೇ ನಮಗೊಂದು ಹೆಮ್ಮೆ ವಿಷಯ. ನಮಗೇನು ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಅದನ್ನ ನಾವೊಂದು ಚಾಲೆಂಜ್ ತಗೊಂಡಿವಿ ಸರ್. ನಾವು ಯಾಕೆಂತ ಅಂದ್ರೆ ಒಂದು ಏನೇ ಆಗಿರ್ಲಿ, ಒಂದು ಸಪೋಸ್ ಒಂದು ಕೆಲಸ ಬಂದಾಗ ದೇವರ ಕಾರ್ಯ ತರ ಒಂದು ನಿರ್ವಹಿಸ್ಬೇಕು. ತುಂಬಾ ಖುಷಿ ಆಗುತ್ತೆ ಇವತ್ತು. ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ಸರ್. ನಮಗೆ ಫಸ್ಟ್ ತರಬೇತಿಗಳು ನಮಗೆ ಸಿಕ್ತು. ನಮಗೆ ಇದ್ರ ಬಗ್ಗೆ ಎಫ್ಪಿಒ ಅಂದ್ರೆ ಏನು ಗೊತ್ತಿರಲಿಲ್ಲ. ಒಳ್ಳೊಳ್ಳೆ ತರಬೇತಿಗಳು ಮಾಡಿದ್ರು. ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಸಿಇಒ ಬಗ್ಗೆ ಏನೇನು ಅಕೌಂಟ್ಸ್ ಬಗ್ಗೆ ಆಗಿರ್ಬೋದು, ಈ ತರ ಎಲ್ಲ ಒಳ್ಳೊಳ್ಳೆ ತರಬೇತಿಗಳನ್ನು ತಗೊಂಡು ನಾವು ಈ ಕಾರ್ಯ ನಿರ್ವಹಿಸ್ಕೊಂಡು ಹೋಗ್ತಿದೀವಿ ಸರ್. ತುಂಬಾ ಅನುಕೂಲ ಸರ್, ನಾವು ಅದ್ರ ಬಗ್ಗೆ ಬಹಳ ತಿಳ್ಕೊಂಡಂಗಾಗಿದೆ. ಮತ್ತೆ ರೈತರಲ್ಲೂ ಒಡನಾಟಿಗೆ ಆಗಿರ್ಬೋದು, ನಾವು ಇಷ್ಟೆಲ್ಲ ತಿಳ್ಕೊಂತೀವಿ, ಈ ತರ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಸರ್. ಅಲ್ಲ, ನೀವು ಮಾಸ್ಟರ್ ಡಿಗ್ರಿ ಮಾಡಿದಿರಿ ಬಸವರಾಜ್ ಅವರೇ. ಹೌದು ಸರ್. ವಿದ್ಯಾವಂತರು ನಿಮಗೆ ಬಹಳ ಸುಲಭ ಆಗುತ್ತೆ. ಆದ್ರೆ ಏನು ಓದಲ ಇರೋರು ಅಥವಾ ಕಡಿಮೆ ವಿದ್ಯಾಭ್ಯಾಸ ಇರೋರು ಕೂಡ ಈ ತರ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿ ನಡೆಸ್ಕೊಂಡು ಹೋಗ್ಬೋದು ಅಂತ ತಮ್ಗನ್ಸುತ್ತ? ಇದರಲ್ಲಿ ಜಾಸ್ತಿ ಈಗ ಯಾವ್ದೇ ಆಗಿರೋ ರೈತರುಗಳಲ್ಲಿ ಎಷ್ಟೋ ಜನ ಇದ್ದಾರೆ, ಮತ್ತೆ ಅತಿ ಹೆಚ್ಚು ಎಲ್ಲ ತಿಳ್ಕೊಂಡಿರೋ ಇದಾರೆ ಸರ್. ಮಾಡ್ಬೋದು ಸರ್, 100% ಎಲ್ಲಾ ರೀತಿಯಲ್ಲೂ. ನಮ್ಗಿಂತ ಅವರೇ ಜಾಸ್ತಿ ಸರ್, ಯಾಕಂದ್ರೆ ನಾವು ಎಲ್ಲರ ಬಗ್ಗೆ ತಿಳ್ಕೊಂಡು ಹೇಳ್ತೀವಿ, ಬಟ್ ಅವ್ರ ಹಂಗಲ್ಲ ಸರ್, ಅನುಭವದಿಂದಲೇ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಜಾಸ್ತಿ ಇರುತ್ತೆ ಸರ್, ರೈತರುಗಳಿಗೆ ಜಾಸ್ತಿ ಅನುಭವ ಇರುತ್ತೆ. ಅದ್ರ ಮುಖಾಂತರ ಮಾಡ್ಕೊಂಡು ಹೋಗ್ಬೋದು ಸರ್. ಈಗ ಕೇಂದ್ರ ಸರ್ಕಾರ ಕೂಡ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಈ ತರಹ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ಕೋಬೇಕು, ಸಂಘಟಿತವಾಗಬೇಕು, ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬೇಕು, ಜೊತೆಯಾಗಿ ಉತ್ತಮವಾಗಿ ಬೆಳಿಬೇಕು, ಈ ತರಹ ಎಲ್ಲ ಆಶಯಗಳನ್ನ ಇಟ್ಕೊಂಡಿದೆ. ಈಗ ತಮ್ಗನ್ಸುತ್ತ ಬಸವರಾಜ್ ಅವರೇ, ಈಗ ನಿಮ್ಮ FPO ನೀವೇನ್ ಮಾಡಿದಿರಲ್ಲ, ಇದರಿಂದ ರೈತರಿಗೆ ಪ್ರಯೋಜನ ಆಗಿದೆ, ಸಂಘಟಿತರಾಗಿದ್ದಾರೆ ರೈತರು, ಅವರ ಸಮಸ್ಯೆಗಳಿಗೆ ಅವರೇ ಪರಿಹಾರವನ್ನ ಕಂಡುಕೋತಾ ಇದ್ದಾರೆ, ಉತ್ಪನ್ನಗಳನ್ನ ಅವರೇ ಮಾರ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಅನ್ಸುತ್ತ ತಮ್ಗೆ? 100% ಸರ್. ಈ FPO ಮಾಡಿರೋದ್ರಿಂದ ಎಲ್ಲಾರು ಅವ್ರು ನಾವ್ ಹೇಳೋದಕ್ಕಿಂತ ಅವ್ರ ಬಾಯಿಂದಲೇ ಬರುತ್ತೆ ಸರ್. ಅವರು ಇಲ್ಲೇ ಈಗ ಬಂದು FPO ಮಾಡೋ ಈಗ ಮಧ್ಯವರ್ತಿಗಳು ಆಗೋಣ ತಡೆಗಟ್ಟಬೇಕು ಅಂತ ಎಲ್ಲ ಇದ್ದಾಗ ಅವರೇ ಇವಾಗೆಲ್ಲ ಒಂದು ಸಮಸ್ಯೆ ಮಾಡಿರೋದ್ರಿಂದ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಅವರೇ ಬಂದು ಹೇಳೋಗ್ತಾರೆ ಸರ್. ಒಂದು ಪ್ರತಿಯೊಂದು ವಸ್ತು ನಮಗೆ ಇಲ್ಲಿ ಸಿಗ್ತಾ ಇದೆ, ಜಲ್ದಿ ಸಿಗ್ತಾ ಇದೆ, ಕ್ಯೂ ನಿಂತಬೇಕಾಗಿತ್ತು ಇಲಾಖೆಗಳಿಗೆಲ್ಲ, ಮತ್ತೆ ಗೊಬ್ಬರಗಳಿಗೆಲ್ಲ ಒಂದೊಂದು ಟೈಮ್ ಅಲ್ಲಿ ಸಿಗ್ತಾನೆ ಇರ್ಲಿಲ್ಲ, ಈಗೆಲ್ಲ ತುಂಬಾ ಸಿಗ್ತಾ ಇದೆ. ಆಮೇಲೆ ಒಂದು ಕಡಿಮೆ ಬೆಲೆ ಸಿಗುತ್ತೆ, ಮತ್ತೆ ನಾವು ಅಲ್ಲಿ ಪಾಠನು ಹೋಗಿ ಆತ ಹೋಮ್ ಡೆಲಿವರಿ ಕೊಡೋದು, ಅಲ್ಲಿ ಮೆಂಬರ್ಗಳ ಮುಖಾಂತರ ಸಿಗೋ ತರ ಮಾಡೋದು, ಹಳ್ಳಿಗಳಿಗೆ ಸಿಗೋ ತರ, ಟ್ರಾನ್ಸ್ಪೋರ್ಟ್ ಏನು ಇಲ್ದೇ, ಮತ್ತೆ ಸಮಯಗಳು ಕಾಲ ಕಳೆದಂಗೆ ಈ ತರ ಎಲ್ಲ ಸಿಗ್ತಾ ಇದೆ. ಒಳ್ಳೊಳ್ಳೆ ಉಪಯೋಗ ರೈತರೆಲ್ಲ ಬರ್ತಾ ಇದೆ ಸರ್. ಈ ಸಮಸ್ಯೆ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ರೀತಿ ಅಂತಲೂ ಸವಲತ್ತುಗಳು ನಮಗೆ ಸಿಗ್ತಾ ಇದೆ. ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅವರೇ ಹೇಳ್ತಾರೆ ಸರ್. ನಾವ್ ಹೇಳೋದ್ ಬೇಡ, ಅವರೇ ಹೇಳೋಗ್ತಾರೆ ಬಂದು ರೈತರುಗಳು. ತುಂಬಾ ಅಪ್ರಿಸಿಯೇಟ್ ಮಾಡ್ಬೇಕು, ಈ ರೈತ ಉತ್ಪಾದಕ ಒಕ್ಕೂಟ ಮಾಡಿರೋದ್ರಿಂದ ರೈತರುಗಳಿಗೆ ತುಂಬಾ ಅನುಕೂಲ ಆಗಿದೆ ಸರ್. ಬಸವರಾಜ್ ಅವರ, ಈಗ ಎಷ್ಟು ಜನ ನಿಮ್ಮ ಆಡಳಿತ ಮಂಡಳಿನಲ್ಲಿದ್ದಾರೆ ಸರ್? 13 ಜನ ಇದ್ದಾರೆ ಸರ್. 13 ಜನದಲ್ಲಿ ಒಬ್ಬರು ಅಧ್ಯಕ್ಷ? ಒಬ್ಬರು ಅಧ್ಯಕ್ಷ ಸರ್. ಉಪಾಧ್ಯಕ್ಷರು ಇರ್ತಾರ? ಇದಾರೆ ಸರ್, ಉಪಾಧ್ಯಕ್ಷ ಇದಾರೆ. ಒಬ್ರು ಅಧ್ಯಕ್ಷರು, ಇನ್ನೊಬ್ರು ಉಪಾಧ್ಯಕ್ಷರು, ಇನ್ನು ಉಳಿದಿರೋರೆಲ್ಲ ಆಡಳಿತ ಮಂಡಳಿ ಸದಸ್ಯರು. ಹೌದು ಸರ್. ಅವ್ರ ಜವಾಬ್ದಾರಿ ಎಲ್ಲ ಏನು? ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರು ಎಲ್ಲರೂ ಇದರಲ್ಲಿ ಇದು ಏನಿಲ್ಲ ಸರ್, ಎಲ್ಲರೂ ಒಟ್ಟುಗೂಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದುವರೆಗೂ ಯಾವುದೇ ರೀತಿಯಾದಂತಹ ಕೋಆಪರೇಟ್ ಮಾಡ್ತಾರೆ ಸರ್. ಏನೇ ಇಲ್ಲ ಅಂದ್ರೆ ನಮ್ಮ FPOದಲ್ಲಿ ಜಲ್ದಿ ತರ್ಸೋದಾಗ್ಲಿ ಕಂಪ್ನಿಗಳಿಗೆ ಅನ್ಕೊಂಡು ನಮ್ಮ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷಗಳಾಗಿರ್ಬೋದು, ಆಮೇಲೆ ನಮ್ಮ ಮೆಂಬರ್ಗಳಾಗಿರ್ಬೋದು, ಎಲ್ಲರೂ ಕೋಆಪರೇಟ್ ಮಾಡ್ತಾರೆ ಸರ್. ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 5 ವರ್ಷ ಆಯ್ತು ನಿಮ್ಮ ರೈತ ಉತ್ಪಾದಕ ಸಂಸ್ಥೆ ಆರಂಭ ಆಗಿ. ಹೌದು ಸರ್. ಎಷ್ಟು ವಹಿವಾಟು ನಡೆಸ್ತಾ ಇದ್ದೀರಿ ವರ್ಷಕ್ಕೆ? ಸರ್, ನಾವು ಟ್ರಾನ್ಸಾಕ್ಷನ್ ಇಲ್ಲಿವರೆಗೂ 50 ಲಕ್ಷದವರೆಗೂ ವರ್ಷದಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 50 ಲಕ್ಷ? 50-60 ಲಕ್ಷದವರೆಗೂ ಹೋಗುತ್ತೆ ಸರ್. ಕಳೆದ ವರ್ಷ ಎಷ್ಟು ಮಾಡಿದ್ರಿ? ಸರ್, ಕಳೆದ ವರ್ಷ 75 ಲಕ್ಷವರೆಗೂ ಹೋಗಿದೆ ಸರ್. ಓಕೆ. ಏನೇನ್ ಮಾಡಿದ್ರಿ ವಹಿವಾಟು ಅಂದ್ರೆ? ಸರ್, ಮೇಜು ಖರೀದಿ ಮಾಡೋದಾಗಿರ್ಬೋದು ಜಾಸ್ತಿ, ಆಮೇಲೆ ರಾಗಿ ಖರೀದಿ ಮಾಡೋದಾಗಿರ್ಬೋದು, ಆಮೇಲೆ ಫರ್ಟಿಲೈಸರ್, ಸೀಡ್ಸ್ ಅಲ್ಲಿ ಜೋಳ, ರಾಗಿ, ಉದ್ದು, ಅಲಸಂದಿ ಎಲ್ಲಾ ರೀತಿಯಂತ ಸೀಡ್ಸ್ ಎಲ್ಲಾ ಮಾಡ್ತೀವಿ ಸರ್. ಆಮೇಲೆ ಸ್ವಸಹಾಯ ಸಂಘಗಳಲ್ಲಿ ಲೋನ್ ಕೊಡೋದಾಗಿರ್ಬೋದು, ಆಮೇಲೆ ಇನ್ನು ಹಲವಾರು ರೀತಿಯಂತ ಇದೆಲ್ಲ ಮಾಡ್ತೀವಿ ಸರ್. ಬಸವರಾಜ್ ಅವರ, ನಿಮ್ಮ ಗಂಡಸಿ ವಲಯ ಮಳೆ ಆಶ್ರಿತ ಪ್ರದೇಶ ಜಾಸ್ತಿ. ಹೌದು ಸರ್. ಈಗ ಅಲ್ಲಿ ಮಳೆ ನೀರಿನಲ್ಲಿ ಬೆಳೆ ಬೆಳೆಯುವಂತಹ ಕೃಷಿಕರಿರುವಂತಹ ಕಡೆ ಮಳೆ ನೀರಿನ ಸಂರಕ್ಷಣೆ ಮಾಡಬಹುದು ಅಥವಾ ಈ ನಬಾರ್ಡಿಂದ ಒಂದು ವಾಡಿಯನ್ನ ಒಂದು ಯೋಜನೆ ಇದೆ, ಅಂದ್ರೆ ಮಳೆ ನೀರಿನ ಸಂರಕ್ಷಣೆ ಮಾಡೋದು ಮತ್ತೆ ಬರದಲ್ಲಿ ಬೆಳೆಯುವಂತಹ ಮಾವನ್ನ ಬೆಳೆಯುವಂತದ್ದು, ಹೀಗೆ ಬರ ಪ್ರದೇಶದಲ್ಲಿರುವಂತವ್ರಿಗೆ ನೆಲ ಜಲ ಸಂರಕ್ಷಣೆಯ ಕೆಲಸಗಳನ್ನ ಕಲಿಸಿ ತನ್ನ ಮೂಲಕ ಅವರು ವ್ಯವಸಾಯದಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತಹ ಪ್ರಯತ್ನನೂ ಕೂಡ ಮಾಡಬಹುದು ಒಂದು ಕಂಪನಿ ಅಥವಾ ಒಂದು ರೈತ ಉತ್ಪಾದಕ ಸಂಸ್ಥೆ. ನೀವು ಕೂಡ ನಿಮ್ಮ ಸದಸ್ಯರನ್ನ ಆ ತರಹ ಶಿಕ್ಷಣ ಕೊಡ್ತಾ ಇದ್ದೀರಾ, ಅವರ ಜಮೀನಿನಲ್ಲಿ ಮಳೆ ನೀರಿನ ಸಂರಕ್ಷಣೆ, ಮರಗಳನ್ನ ಬೆಳೆಸುವಂತದ್ದು ಇಂತಹ ಕಾರ್ಯಗಳಿಗೆ ಅವರನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ? ಹೇಗೆ ಮಾಡ್ತಾ ಇದೀವಿ? ಖಂಡಿತ ಮಾಡ್ತಾ ಇದೀವಿ. ಈಗ ಸಪೋಸ್ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ರೈತರಲ್ಲೂ ಜಮೀನಿರೋರು ಇದಾರೆ, ಇಲ್ದವರು ಇದಾರೆ. ಜಮೀನ್ ಇಲ್ದವರಿಗೆ ಈ ಅರಣ್ಯೀಕರಣ ಮಾಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಸರ್. ಈ ಮರ ಗಿಡಗಳು ನೆಡೋದು, ಆಮೇಲೆ ಸ್ವಲ್ಪ ಜಮೀನ್ ಇರುತ್ತೆ ಅವ್ರಿಗೆ ಏನಾದ್ರೂ ಒಂದ್ ಸ್ವಲ್ಪ ಉದಿಬೋದು ಹಾಕೊಂಡು ಹೋಗೋದು, ಆಮೇಲೆ ಈ ಸುತ್ತ ಬದುಗಳು ಸುತ್ತ ಗಿಡಗಳು ನೆಡುವಂತದ್ದು, ಆಮೇಲೆ ಆ ಬಿದ್ದಂತ ನೀರನ್ನ ತಡೆಗಟ್ಟೋದು, ಮತ್ತೆ ಫಲವತ್ತಾದ ಮಣ್ಣನ್ನು ಸವಕಳಿಗಳನ್ನು ಹರಿದೋಗದಂಗೆ ಅದನ್ನ ತಡೆಗಟ್ಟೋದು, ಕಲ್ಲು ತಡೆ ಎಲ್ಲ ಮಾಡ್ಕೊಂಡು ಹೋಗೋದು, ಅಷ್ಟೇ. ಆ ತರದ ಬಗ್ಗೆ ಎಲ್ಲ ತುಂಬಾ ಇಲ್ಲ, ಆಲ್ಮೋಸ್ಟ್ ಜಲಾನಯನ ಇಲಾಖೆಯಲ್ಲಿ ತುಂಬಾ ಮಾಡಿದ್ದಾರೆ ಸರ್. ಈಗಲೂ ಅರಣ್ಯ ಇಲಾಖೆ ಕಡೆಯಿಂದ ಎಲ್ಲ ಆ ತರ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಅವ್ರಿಗೂ ಅನುಕೂಲ ಆಗಿದೆ ಸರ್, 100% ಅವ್ರಿಗೆ ಅನುಕೂಲ ಆಗಿದೆ. ನೀವು ನಿಮ್ ರೈತ ಸದಸ್ಯರಿಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಾ, ಅವರು ಆ ತರ ಮಾಡೋದಕ್ಕೆ ಪ್ರೇರೇಪಿಸ್ತೀರಾ? ಇಲ್ಲ, ಕೊಡ್ತಾ ಇದೀವಿ ಸರ್, ಕೊಡ್ತಿದೀವಿ. ನಾವು ಹೋದಾಗೆಲ್ಲ ನಾವ್ ಏನ್ ಗೊತ್ತ ಸರ್, ನಾವ್ ಒಂದ್ ಸತಿ ಫೀಲ್ಡ್ ಗೆ ಹೋದ್ರೆ ಎಲ್ಲಾ ರೀತಿ ಅಂತ ಅಲ್ಲೇ ಇದು, ಈಗ ಬಿತ್ತನೆ ಸೀಸನ್, ಈ ಸೀಸನ್ ಅಲ್ಲಿ ನಾವು ಅಲ್ಲಿ ಬಿತ್ತನೆ ಬೀಜ ಒಂದೇ ಇದ್ ಮಾಡಲ್ಲ, ಅಲ್ಲಿ ಹೋದಾಗ ಎಲ್ಲರೂ ಸಿಗ್ತಾರೆ ರೈತರು ಕೂಡ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಈ ಕೃಷಿ ಬಗ್ಗೆನೇ ಚರ್ಚೆ ಮಾಡ್ತೀವಿ ಸರ್. ಒಂದ್ 10-15 ಜನ ಹೊಲ್ದತ್ರನೇ ಹೋಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ, ಹಿಂಗೆ ಈ ಜಮೀನಲ್ಲಿ ಏನ್ ಮಾಡ್ಬೋದು ನೀವು, ಆಮೇಲೆ ಯಾವ ರೀತಿ ನಾವು ಅದನ್ನ ತೊಡಸ್ಕೋಬೇಕು, ಮತ್ತೆ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಹೆಚ್ಚು ಲಾಭವನ್ನು ಮಾಡೋಂಥದ್ದು, ಆಮೇಲೆ ಸಾವಯವ ಗೊಬ್ಬರಗಳನ್ನ ಯಾವ ರೀತಿ ಮಾಡ್ಕೊಂಡು ಹೋಗೋಂಥದ್ದು, ಆ ತರ ಒಂದು ನಾವು ಅವ್ರಿಗೆ ಗೈಡ್ಲೈನ್ ಮಾಡ್ತಾ ಇದೀವಿ ಸರ್. ನಮ್ಮ ಸೇರ್ದಾರ ಅಂತ ನಂಗಿಲ್ಲ, ಎಲ್ಲರಿಗೂ ನಾವು ಮಾಹಿತಿ ಕೊಡ್ತಾ ಇದೀವಿ ಸರ್. ನಮ್ಮ ಸುತ್ತಮುತ್ತ ಆದಾಯದಲ್ಲಿ ಇದ್ದೀರಾ ಬಸವರಾಜ್ ಅವ್ರೆ? ಲಾಭ ಮಾಡ್ತಿದೀರಾ ನಿಮ್ಮ ಕಂಪ್ನಿ? ಮಾಡ್ತಾ ಇದೆ ಸರ್, ಮಾಡ್ತಾ ಇದೆ ಸರ್. ಎಷ್ಟು ಲಾಭ ಮಾಡ್ತೀರಿ ಪ್ರತಿ ವರ್ಷ ಸರ್? ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಅದರಲ್ಲಿ ನಮ್ಮ ಸ್ಯಾಲ್ರಿ ಎಲ್ಲ ತಕೊಂಡು, ಆಮೇಲೆ ನಮ್ಮ ರೈತರುಗಳಿಗೆ ಜಾಸ್ತಿ ಉಳಿಯೋ ತರ ಮಾಡ್ಕೊಂಡು ಅದರಲ್ಲೆಲ್ಲ ಒಂದ್ ವರ್ಷದವರೆಗೂ ಉಳಿಸಂಗ್ ಮಾಡ್ತೀವಿ ಸರ್. ನಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ತೆಗೆದು ನಮ್ಮ ಒಂದು ಸೊಸೈಟಿಗೆ 1 ಲಕ್ಷದವರೆಗೂ ವರ್ಷದಲ್ಲಿ 1 ಲಕ್ಷದವರೆಗೂ ಉಳಿತಾಯ ಆಗೋ ತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಸವರಾಜ್ ಅವರೇ, ಆರಂಭದ 3 ವರ್ಷ ನಬಾರ್ಡ್ ಸಹಾಯ ಮಾಡುತ್ತೆ ಅಂತ ಹೇಳಿದ್ರಿ. ಹೌದು ಸರ್. ಅಂದ್ರೆ ಈಗ ನಿಮ್ಮ ಸಿಇಒ ಸಂಬಳ ಆಗಿರ್ಬಹುದು, ತರಬೇತಿ ಆಗಿರ್ಬಹುದು, ಇದನ್ನೆಲ್ಲದಕ್ಕೂ ನಬಾರ್ಡ್ ನಿಮಗೆ ಸಹಾಯ ಮಾಡಿದೆ. ಹೌದು ಸರ್. ಈಗ 3 ವರ್ಷ ಆಗೋಯ್ತು. ಹೌದು ಸರ್. ಈಗ ಸ್ವತಂತ್ರವಾಗಿ ಈಗ ನಿಮ್ ಕಾಲ ಮೇಲೆ ನೀವೇ ನಿಂತು ವ್ಯವಹಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಹೌದು ಸರ್. ಹೇಗನ್ಸುತ್ತೆ ತಮ್ಗೆ ಸರ್? ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಹೇಳಿದ್ರು ಸಾಲದು ಸರ್. ತುಂಬಾ ಖುಷಿ ಆಗುತ್ತೆ, ಯಾಕೆಂತ ಅಂದ್ರೆ ನಾವು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತೀವಲ್ಲ, ಅದೇ ರೀತಿ ಇದನ್ನು ಸಹ ಫಸ್ಟ್ ಪ್ರೋತ್ಸಾಹ ಕೊಟ್ರು, ಆಮೇಲೆ ನಮ್ಮ ಕಾಲ್ನಡಿಗೆ ಮೇಲೆ ನಾವು ನಡ್ಕೊಂಡು ಹೋಗುವಂತದ್ನ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ತುಂಬಾ ನಮಗೆ ಪಾಠ ಕಲ್ತಿದೆ ಸರ್. ಎಲ್ಲರಿಗೂ ನಮ್ಮ 750 ಜನ ರೈತರಿಗೂ ಸಹ ಆ ಅನುಭವ ಆಗಿದೆ ಸರ್, 100% ಆಗಿದೆ. ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಆರಂಭದಲ್ಲಿ ಸರ್ಕಾರ ಸಹಾಯ ಮಾಡುತ್ತೆ, ಒಂದು ಹಂತ ಆದ್ಮೇಲೆ ಸರ್ಕಾರಿ ನೆರವು ನಿಂತು ಹೋಗುತ್ತೆ, ಆಮೇಲೆ ರೈತರೇ ಆ ಸಂಸ್ಥೆನ ಕಟ್ಟಿ ಬೆಳೆಸಬೇಕಾಗತ್ತೆ. ಈಗ ತಮ್ದು 3 ವರ್ಷದ ಸರ್ಕಾರಿ ನೆರವು ಆದ್ಮೇಲೆ ಮತ್ತೆ 2 ವರ್ಷ ತಾವೇ ನಡೆಸಿದಿರಿ. ಆದಾಯನೂ ಕೂಡ ಮಾಡ್ತಾ ಇದ್ದೀರಿ. ಸೊ ಅಲ್ಲಿಗೆ ನಿಮ್ ಸಂಸ್ಥೆ ಸುಸ್ಥಿರವಾಗಿದೆ ಅಂತಾಯ್ತು. 100% ಸರ್. ಓಕೆ. ಮುಂದಿನ ಯೋಜನೆಗಳೇನು, ಮುಂದೆ ಇನ್ನು ಏನೇನ್ ಮಾಡಬೇಕು ಅನ್ಕೊಂಡಿದ್ದೀರಿ? ಮುಂದೆ ನಮ್ದು ಒಂದು ನೆಕ್ಸ್ಟ್ ಒಂದು ಸ್ವಂತ ಜಾಗ ತಗೋಬೇಕು ಅಂತ ಇದೆ ಸರ್. ಇದು ಯಾವ್ದೋ ಬಾಡಿಗೆ ಜಾಗದಲ್ಲಿ ಇದೀವಿ ಸರ್. ನೆಕ್ಸ್ಟ್ ನಾವು ಕ್ಷೇತ್ರದಲ್ಲಿ MLA ಅವ್ರಿಗೆ ಹೇಳ್ಕೊಂಬಿಟ್ಟು ಈ ಜಾಗ ತಗೊಳ್ಳೋದಾಗಿರ್ಬೋದು, ಆಮೇಲೆ ಅದ್ರದೇ ಆದಂತ ಒಂದು ಸಫಾ ಜಾಗ ಆಗ್ಬಿಟ್ರೆ ಇನ್ನೂ ತುಂಬಾ ಒಳ್ಳೇದು ಸರ್. ಕಾನ್ಸೆಪ್ಟ್ ಇರೋದದು ಆಗ್ಬಿಟ್ರೆ ನಾವು ಏನ್ ಜಾಗ ತಗೊಂಡು ಏನ್ ಮಾಡ್ತೀರಿ? ಜಾಗ ತಗೊಂಡ್ ನಾನು ಸ್ವಂತ ಬಿಲ್ಡಿಂಗ್ ಅದ್ರದೇ ಆದಂತ ಒಂದು ಸಂಸ್ಥೆ ಮಾಡ್ಕೊಂಡ್ರೆ, ಅದ್ರದೇ ಆದಂತ ಒಂದು ಬಿಲ್ಡಿಂಗ್ ಮಾಡ್ಕೊಂಡ್ರೆ ಒಂದ್ ಸ್ವಂತದ್ದೇ ಆಗ್ಬಿಟ್ರೆ ಇನ್ನು ತುಂಬಾ ಅನುಕೂಲ. ಅದನ್ನೆಲ್ಲ ಮಾಮೂಲಿ ನಮ್ದೇನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಸರ್. ಬಿಸ್ನೆಸ್ ಅಲ್ಲಿ ಇನ್ನೇನಾದ್ರು ವಿಸ್ತರಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಈಗ ಸದ್ಯಕ್ಕೆ ಇಷ್ಟಿದೆ, ಇನ್ನ ನೆಕ್ಸ್ಟ್ ನಾವು ಈಗ ಪ್ರತಿಯೊಬ್ರು ನಮ್ ಶೇರ್ದಾರ ರೈತರ ಮಕ್ಕಳೆಲ್ಲ ಎಲ್ಲಾರು ಓದಕ್ ಹೋಗ್ತಾರೆ. ಆಮೇಲೆ ಒಂದು ಈ ಮಕ್ಳುಗಳೆಲ್ಲ ಅಂದ್ರೆ ಈ ಸ್ಕೂಲ್ ಬ್ಯಾಗ್ಗಳಾಗಿರ್ಬೋದು, ಆಮೇಲೆ ದಿನಸಿ ಅಂಗಡಿಗಳಾಗಿರ್ಬೋದು, ಆ ತರ ಎಲ್ಲ ಮಾಡ್ಬೇಕು ಅಂತ ಕನ್ಸಿದೆ ಸರ್. ಇನ್ನು ಮುಂದೆ ಮಾಡ್ಬೇಕು ಅಂದ್ರೆ ತುಂಬಾ ಬೆಳಿಬೇಕು, ಮತ್ತೆ ಪ್ರೋತ್ಸಾಹನೂ ಬರ್ಬೇಕು ಸರ್, ಲಾಭ ಗಳಿಸ್ಬೇಕು, ಸ್ವಂತ ಜಾಗ ಮಾಡ್ಕೊಂಡು ತಾಯಿದ್ರ ಮೇಲೆ ಕಾನ್ಸೆಪ್ಟ್ ಅಲ್ಲಿ ಇದೆ ಸರ್. ನಾವು ಒಟ್ಟಾರೆ ಇಲ್ಲಿವರೆಗಿನ ಏನು ಬೆಳವಣಿಗೆ ಇದೆ ಇದ್ರ ಬಗ್ಗೆ ತಮಗೆ ಸಂತೃಪ್ತಿ ಇದೆ, 100% ಮುಂದೆ ಇನ್ನೂ ಉತ್ತಮವಾಗಿ ಬೆಳಿತೀರಿ ಅನ್ನೋ ಆತ್ಮವಿಶ್ವಾಸ ಕೂಡ ಇದೆ ತಮ್ಗೆ? ಇದೆ ಸರ್, ಇದೆ ಸರ್, ಮಾಡ್ಕೊಂಡು ಹೋಗ್ಬೇಕು ಅಂತ ಇದೆ ಸರ್. ಮಾಡೇ ಮಾಡ್ತೀವಿ ಸರ್. ಯಾವ ಕಾರಣಕ್ಕೂ ನಾವು ಒಂದು ದಾರಿ ಸಿಕ್ಕಿದೆ, ಆ ದಾರಿ ಹುಡ್ಕೊಂಡು ಹೋಗ್ತಾ ಇದೀವಿ, ಆ ಗುರಿ ಮುಟ್ಟತನಕ ನಾವು ಅದನ್ನ ಬಿಡಲ್ಲ ಸರ್. ನೆನ್ಕೊಂಡು ಹೋಗಿ ಹೋಗ್ತೀವಿ. ರೈತರುಗಳಿಗೆ ಅನುಕೂಲ ಆಗ್ತೈತೆ ಅಂತ ಅಂದ್ರೆ ಅವರೇ ನಮ್ಮ ಬಂದ್ಬಿಟ್ಟು ಈ ತರದ್ ಮಾಡಿರೋದ್ರಿಂದ ಇನ್ನೂ ಅನುಕೂಲ ಆಗ್ತೈತೆ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನಾವು ಮಾಡ್ಕೊಂಡು ಹೋಗುವಂತದ್ದು 750 ಜನ ನಮ್ ಸೊಸೈಟಿ, ಮತ್ತೆ ಇನ್ ಉಳಿದಾರು ಸರ್ ರೈತರುಗಳು ಮನವೊಲಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. 100% ನಾವು ಅದನ್ನ ನೆನ್ಕೊಂಡು ಹೋಗಿ ಹೋಗ್ತೀವಿ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಬಸವರಾಜ್ ಅವರೇ? ಸರ್, 81 97 9 8 9 1 2 2 ಸರ್. ಇನ್ನೊಮ್ಮೆ ಹೇಳ್ತೀರಾ ಸರ್? 81 97 4 8 9 1 2 2 ಇನ್ನೂ ಒಂದ್ಸರಿ ಹೇಳ್ಬಿಡಿ. 81 97 4 8 9 1 2 2 ನಿಧಾನವಾಗಿ ಹೇಳ್ರಪ್ಪ ಇನ್ನೊಂದ್ಸರಿ. 81 97 4 8 9 1 2 2 ಒಳ್ಳೇದು ಬಸವರಾಜ್ ಅವರೇ. ಇದುವರೆಗೂ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರೆ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನುವಾಗಿ